ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳು ಈ ವಿಷಯವಾಗಿ ಕಾರವಾರದ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ಮುಖ್ಯ ಪ್ರಬಂಧಕರಾದ ರಾಜಪ್ಪ ಗೌಡಿ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಆತ್ಮೀಯ ಕೇಳುವರೆ, ಕೇಂದ್ರ ಸರ್ಕಾರದಿಂದ ವಿವಿಧ ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಅನೇಕ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಕೂಡ ಅನುಷ್ಠಾನ ಮಾಡ್ತಾ ಇದೆ. ಜಿಲ್ಲಾ ಅಗ್ರಣೀಯ ಬ್ಯಾಂಕ್ ಅಥವಾ ಮಾರ್ಗದರ್ಶಿ ಬ್ಯಾಂಕಿನ ಒಂದು ಪಾತ್ರ ಏನು ಹಾಗೂ ಯಾವ ಯಾವ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದೆ, ಇದರ ಸದುಪಯೋಗವನ್ನು ನಮ್ಮ ಜನರು ಯಾವ ರೀತಿ ಪಡ್ಕೊಳ್ಬಹುದು, ಈ ವಿಚಾರವಾಗಿ ಹೆಚ್ಚಿನ ವಿವರವನ್ನು ತಿಳಿಸಿಕೊಳ್ಳುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಜಿಲ್ಲಾ ಅಗ್ರಣೀಯ ಬ್ಯಾಂಕಿನ ಮುಖ್ಯ ಪ್ರಬಂಧಕರಾಗಿರುವಂತಹ ರಾಜಪ್ಪ ಗೌಡಿಯವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗಂದ್ರೆ ಏನು, ಅದರ ಒಂದು ವಿಶೇಷತೆಗಳು ಏನೇನು ಅಂತ? ಸಾಮಾಜಿಕ ಭದ್ರತಾ ಯೋಜನೆಗಳಂದ್ರೆ ಇದು ಆರ್ಥಿಕ ಸೇರ್ಪಡೆ ಅಂತ, ಅಂದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳ್ತೀವಿ. ಇದು ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಮೂರು ಯೋಜನೆಗಳಿದಾವೆ. ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ, ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನೆ, ಇನ್ನೊಂದು ಅಟಲ್ ಪೆನ್ಷನ್ ಯೋಜನೆ. ಈಗ ಇದು ಎರಡಿದ್ರಲ್ಲಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ, ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಇದು ಇನ್ಸೂರೆನ್ಸ್ ಸಂಬಂಧಪಟ್ಟಿರೋದು. ಇದರಲ್ಲಿ ಇನ್ಸೂರೆನ್ಸ್ ಕವರೇಜ್ ಇದೆ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಬಗ್ಗೆ ಹೇಳಬೇಕಂತಂದ್ರೆ ಇದರಲ್ಲಿ 18-50 ವರ್ಷ ಒಳಗಿರೋರನ್ನ ನಾವು ಕವರ್ ಮಾಡ್ತೀವಿ. ಅದ್ರಲ್ಲಿ 18-50 ವರ್ಷ ಒಳಗಿರೋರನ್ನ ಈ ಇನ್ಸೂರೆನ್ಸ್ ಅವೈಲೇಬಲ್ ಇದೆ. ಇದರಲ್ಲಿ ಪ್ರೀಮಿಯಂ 436 ರೂಪಾಯಿ ವರ್ಷಕ್ಕೊಂದ್ಸಲ ಕಟ್ಟೋದು, ಪ್ರತಿ ವರ್ಷ ಕಟ್ಟೋದು. ಈ ವರ್ಷ ಕಟ್ಟಿದ್ರೆ ಅದು 1 ವರ್ಷವರೆಗೂ ಅಷ್ಟೇ ಇರುತ್ತದೆ, ಅದು ಪ್ರತಿ ವರ್ಷ ಜೂನ್ ಅಲ್ಲಿ ರಿನ್ಯೂ ಆಗುತ್ತದೆ. ಈಗ ಕಟ್ಟೋ ನೆಕ್ಸ್ಟ್ 1 ಇಯರ್ ವರೆಗೂ ಇನ್ಶೂರ್ ಆಗ್ತಾರೆ. 7 ಲಕ್ಷ ಅದರದ್ದು ಇನ್ಶೂರ್ಡ್ ಅಮೌಂಟ್. ಒಂದ್ ವೇಳೆ ಅವರು ಡೆತ್ ಆದ್ರೆ, ಯಾವುದೇ ರೀತಿ ಡೆತ್ ಆದ್ರೆ ಅವ್ರ ಫ್ಯಾಮಿಲಿಗೆ 7 ಲಕ್ಷ ರೂಪಾಯಿ ಸಿಗ್ತವೆ. ಅದು ಜೀವನ್ ಜ್ಯೋತಿ ಬೀಮಾ ಯೋಜನೆ. ಯಾವುದೇ ರೀತಿ ಡೆತ್, ನ್ಯಾಚುರಲ್ ಡೆತ್ ಆಗಿದ್ರು ಯಾವುದು ಕಾಯಿಲೆಯಿಂದ ಡೆತ್ ಆದ್ರೂ 7 ಲಕ್ಷ ಸಿಗುತ್ತೆ. ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನೆ. ಇದರಲ್ಲಿ ಇದು ಆಕ್ಸಿಡೆಂಟಲ್ ಕವರೇಜ್, ಯಾವುದೇ ರೀತಿ ಆಕಸ್ಮಿಕ ಘಟನೆಗಳಾಗ್ತವೆ ಅಲ್ಲಾಗಿ ಡೆತ್ ಆದ್ರೆ ಅಲ್ಲಿ 7 ಲಕ್ಷ ಸಿಗುತ್ತೆ. ಇದರಲ್ಲಿ ವಯೋಮಿತಿ ಅಂತಂದ್ರೆ 18-70 ವರ್ಷ ಇದೆ. ಇದರಲ್ಲಿ ಇದರದ್ದು ಪ್ರೀಮಿಯಂ ಬರೀ 20 ರೂಪಾಯಿ ಅಷ್ಟೇ. 20 ರೂಪಾಯಿ ಕಟ್ಟರೆ ಅವರು 1 ವರ್ಷ ಕವರೇಜ್ ಆಗಿರ್ತಾರೆ. ಆ 1 ವರ್ಷದಲ್ಲೇ ಎಕ್ಸ್ಟೆಂಟಲ್ ಆಗಿ ಡೆತ್ ಆದ್ರೆ ಅವರಿಗೆ 7 ಲಕ್ಷ ರೂಪಾಯಿ ಸಿಗುತ್ತೆ. ಈವನ್ ಪಾರ್ಷಿಯಲ್ ಡಿಸೆಬಿಲಿಟಿ ಅಂದ್ರೆ ಅಂಗವಿಕಲತೆ, ಅಂಗವಿಕಲತೆ ಆದ್ರೂ 1 ಲಕ್ಷದಿಂದ 7 ಲಕ್ಷ ರೂಪಾಯಿ ಅವರಿಗೆ ಫ್ಯಾಮಿಲಿಗೆ ಸಿಗುತ್ತೆ. ಇದು ನಾಮಿನಿಗೆ ಸಿಗುತ್ತೆ ದುಡ್ಡು, ಅವರ ಮರಣೋತ್ತರ ನಂತರ ನಾಮಿನಿಗೆ ಸಿಗುತ್ತೆ. ಅಂದ್ರೆ ಈಗ ನೀರಿನಲ್ಲಿ ಮುಳುಗಿ ಸಾಯುವಂತಹದ್ದಾಗಬಹುದು, ಅಥವಾ ಹಾವಿನ ಕಡಿತದಿಂದ ಸಾಯುವಂತಹದ್ದಾಗಬಹುದು, ಮರದಿಂದ ಬಿದ್ದು ಸಾಯುವಂತಹದ್ದಾಗಬಹುದು, ಇಂತಹ ಸಂದರ್ಭಗಳಿಗೆ ಕೂಡ ಅವಕಾಶ ಇದೆಯಾ? ಇದೆ ಇದೆ. ಇದು ಆಕ್ಸಿಡೆಂಟಲ್ ಡೆತ್, ಆಕಸ್ಮಿಕ, ಇದು ಆಕ್ಸಿಡೆಂಟಲ್ ಅಲ್ಲಿ ಬರುತ್ತೆ. ಇದು ಅಂದ್ರೆ ವಾಹನದ ಅಪಘಾತವೇ ಆಗಬೇಕಾಗಿಲ್ಲ? ಇಲ್ಲ ಇಲ್ಲ ಇಲ್ಲ, ಈ ರೀತಿನೂ ನಾವು ಕವರ್ ಮಾಡ್ತೀವಿ ಅದರಲ್ಲಿ. ಇದು ಸುರಕ್ಷಾ ಬೀಮಾ ಯೋಜನೆ. ಸರಿ, ಈಗ ಈ ಎರಡು ಯೋಜನೆಗಳ ಬಗ್ಗೆ ಹೇಳಿದ್ರಿ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ PMJJBY ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ PMSBY. ಈ ಎರಡು ಯೋಜನೆಗಳ ಅನುಷ್ಠಾನ ಹೇಗೆ, ಯಾವ ರೀತಿ ಅರ್ಜಿ ಹಾಕಬೇಕು, ಹೇಗೆ ಇದು? ಇದು ಪ್ರತಿಯೊಬ್ಬರು ತಮ್ಮ ತಮ್ಮ ಅಕೌಂಟ್ ಗಳು ಇರ್ತವೆ ಎಲ್ಲಾ ಬ್ಯಾಂಕ್ ಅಲ್ಲಿ. ಪ್ರತಿಯೊಬ್ಬರು ಅಕೌಂಟ್ ಗಳು ಓಪನ್ ಮಾಡಿದ್ದಾರೆ, SBI ಸೇವಿಂಗ್ ಅಕೌಂಟ್ ಮಾಡಿದ್ರೆ. ಅವನು ಪ್ರಧಾನ ಮಂತ್ರಿ ಜನಧನ ಅಕೌಂಟ್ಸ್ ಬಂದಿದ್ದು ಮೊದಲೇ, ಅದು ಜೀರೋ ಅಕೌಂಟ್ಸ್. ಆ ಅಕೌಂಟ್ಸ್ ಬಹಳ ಜನ ಎಲ್ಲರೂ ಮನೇಲಿ ಎಲ್ಲರೂ ಓಪನ್ ಮಾಡಿದ್ದಾರೆ. ಅವರು ಬ್ಯಾಂಕಿಗೆ ಹೋಗ್ಬಿಟ್ಟು ಅವ್ರ ಒಂದು ಅಪ್ಲಿಕೇಶನ್ ಇರುತ್ತೆ, ಆ ಅಪ್ಲಿಕೇಶನ್ ತುಂಬಿಟ್ಟು ಅಲ್ಲಿ ಅವರು ನಾಮಿನಿ ಅಂದ್ರೆ ವಾರಸ್ದಾರ ಅವ್ರ ಹೆಸರು ಹಾಕ್ಬಿಟ್ಟು ಅವ್ರು ಕೊಟ್ಟರೆ ಅವ್ರ ಅಕೌಂಟ್ ಇಂದ ಆಟೋಮೆಟಿಕ್ ಆಗಿ ಪ್ರೀಮಿಯಂ ಡೆಬಿಟ್ ಆಗುತ್ತೆ ಪ್ರತಿ. ಆಮೇಲೆ ನೆಕ್ಸ್ಟ್ ಇಯರ್ ಅವ್ರೇನು ಹೋಗ್ಬೇಕಾಗಿಲ್ಲ, ಆಟೋಮೆಟಿಕ್ ಅವ್ರ ಅಕೌಂಟ್ ಅಲ್ಲಿ ದುಡ್ಡು ಇದ್ರೆ ಡೆಬಿಟ್ ಆಗ್ತಾ ಇರುತ್ತೆ. ಅವರು ಆ ಮೇ ಅಲ್ಲಿ ಒಂದ್ಸಲ ಬ್ಯಾಲೆನ್ಸ್ ವೆರಿಫೈ ಮಾಡಿಬಿಟ್ಟು ದುಡ್ಡು ಇಡಬೇಕಷ್ಟೇ, ಪ್ರೀಮಿಯಂ ದುಡ್ಡು ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ. ಒಂದ್ರೆ ಕಟ್ ಆಗ್ಲಿಲ್ಲ ಅಂದ್ರೆ ಅದು ಅಲ್ಲಿಗೆ ಸ್ಟಾಪ್ ಆದ್ರೆ ಪ್ರೀಮಿಯಂ ಕವರೇಜ್ ಇರೋದಿಲ್ಲ. ಅವರು ಅವಾಗ ಮೇ ಅಲ್ಲಿ ಜೂನ್ ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ಪಾಸ್ಬುಕ್ ನ ಪ್ರಿಂಟ್ ಔಟ್ ತಕೊಂಡು ನಮ್ಮ ಪ್ರೀಮಿಯಂ ಕಟ್ ಆಗಿದಿಲ್ಲ ಅಂತ ನೋಡ್ಬಿಟ್ಟು ಆಗ್ಲಿಲ್ಲ ಅಂತಂದ್ರೆ ವಿಚಾರಿಸ್ಬೇಕು. ಒಂದ್ಸಲ ಟೆಕ್ನಿಕಲ್ ಇಂದ ಆಗ್ತಿರುತ್ತೆ, ಅದಕ್ಕೆ ವಿಚಾರಿಸ್ಬಿಟ್ಟು ಕವರೇಜ್ ಆಗಿದ್ರೆ ಕವರ್ ಮಾಡ್ಕೊಂಡು, ಇಲ್ಲ ಅಂದ್ರೆ ಅವ್ರಿಗೆ ತಿಳಿಸ್ಬಿಟ್ರೆ ಮತ್ತೆ ಕವರೇಜ್ ಮಾಡ್ತಾರೆ ಅವ್ರು ಡೆಬಿಟ್ ಮಾಡ್ಬಿಟ್ಟು. ಪ್ರತಿ ಅಕೌಂಟ್ ಇಂದಾನೆ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ. ಒಂದ್ಸಲ ಒಂದು ಅಪ್ಲಿಕೇಶನ್ ಕೊಟ್ಟರೆ ಸಾಕು. ಅಂದ್ರೆ ಇದು ಈ ಯೋಜನೆ ವ್ಯಕ್ತಿಗತವಾಗಿ ಮಾಡುವಂತಹದ್ದು, ಒಂದು ಕುಟುಂಬಕ್ಕೆ ಮಾಡುವಂತದ್ದು? ವ್ಯಕ್ತಿಗತ ಸರ್, ಇದು ವ್ಯಕ್ತಿಗತ. ಕುಟುಂಬದ ಅಂದ್ರೆ ಕುಟುಂಬದಲ್ಲಿ ಎಲ್ಲರೂ ಮಾಡಬಹುದು, ಬಟ್ ವ್ಯಕ್ತಿಗತ ಇಂಡಿವಿಜುವಲ್ ಆಗಿ ಮಾಡಬೇಕು. ಈ ವಯೋಮಿತಿ ಇದೆಲ್ಲ 18-50 ಅದು, ಮತ್ತೆ 18-70 ಆ ಏಜ್ ಅಲ್ಲಿರೋರು ಇಂಡಿವಿಜುವಲ್ ಆಗಿ ಮಾಡಬಹುದು ಅದನ್ನ. ಆಮೇಲೆ ಈಗ ಕ್ಲೇಮ್ ಅನ್ನು ಕೊಡುವಂತದ್ದು ಹೇಗೆ? ಈಗ ಕ್ಲೇಮ್ ಅಂತಂದ್ರೆ ಈಗ ಅವರು ಡೆತ್ ಆದ ತಕ್ಷಣ ಅಲ್ಲಿ ಡೆತ್ ಸರ್ಟಿಫಿಕೇಟ್ ಬರಕ್ ಒಂದ್ ಸ್ವಲ್ಪ ಡಿಲೇ ಆಗುತ್ತೆ. ಆ ಪೀರಿಯಡ್ ಅಲ್ಲಿ ಅವ್ರ ಫ್ಯಾಮಿಲಿ ಅವರು ಹೇಳಕ್ಕೂ ಆಗಲ್ಲ, ಆ ಪರಿಸ್ಥಿತಿನೇ ಬೇರೆ ಇರುತ್ತೆ. ಏನ್ ಹಂಗೇನೆ ಅವಧಿ ಅಂತ ಏನಿದಿಲ್ಲ, ಬಟ್ ಒಂದ್ ತಿಂಗಳಲ್ಲಿ ಅವರು ಕ್ಲೇಮ್ ಮಾಡ್ಕೋಬೇಕು. ಡಿಲೇ ಆದ್ರೂ ಮಾಡ್ಕೊಡ್ತಿದ್ವಿ ನಾವು, ಈವನ್ ಇತ್ತೀನಿ ಒಂದ್ ವರ್ಷ ಒಳಗಡೆ ಇದ್ದು ಮಾಡ್ಕೊಟ್ಟಿದೀವಿ. ಬಟ್ ಏನೇನ್ ಆದ ತಕ್ಷಣ ಏನ್ ಮಾಡೋದಂದ್ರೆ, ಯಾರೋ ಒಬ್ರು ಅಟ್ ಲೀಸ್ಟ್ ಬ್ಯಾಂಕಿಗೆ ಒಂದ್ ಸ್ವಲ್ಪ ಇನ್ಫಾರ್ಮ್ ಮಾಡಿದ್ರೆ ಇವ್ರೆ ಡೆತ್ ಆಗಿದೆ ಅಂತ ಅಟ್ ಲೀಸ್ಟ್ ಅವ್ರು ನೋಟ್ ಆದ್ರೂ ಮಾಡ್ಕೊಂತಾರೆ. ಆಮೇಲೆ ಡೆತ್ ಸರ್ಟಿಫಿಕೇಟ್ ಬರೋವರೆಗೂ ಮಿನಿಮಮ್ ಒಂದ್ ತಿಂಗಳಲ್ಲಾದ್ರೆ ಎಲ್ಲ ಬರುತ್ತೆ. ಡೆತ್ ಸರ್ಟಿಫಿಕೇಟ್ ಎಲ್ಲ ತಂದು ಅವರು ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ರೆ ಅವರು ಪ್ರೊಸೆಸ್ ಮಾಡಿಬಿಟ್ಟು ಒಂದ್ ತಿಂಗಳಲ್ಲಿ ಕ್ಲೇಮ್ ಅವ್ರ ನಾಮಿನಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಏನೋ ಒಂದು ಜೆನ್ಯೂನ್ ರೀಸನ್ ಅಂತಾರ, ಒಂದು ಅಲ್ಲಿ ನಾವು ಏನು ಮಾಡಕ್ಕಾಗಲ್ಲ ಅಂತ ಕೇಸಲ್ಲಿ ಒಂದ್ ಸ್ವಲ್ಪ ಡಿಲೇ ಆಗುತ್ತೆ. ಅಲ್ಲಿ ನಾವು ಅದನ್ನ ಮಾಡ್ಕೊಂಡು ಕ್ಲೇಮ್ ಮಾಡ್ಕೊಡ್ತೀವಿ, ಮಾಡ್ಕೊಟ್ಟಿದೀವಿ. ಒಂದೊಂದ್ ಕಡೆ ಮೂರ್ ನಾಲ್ಕು ತಿಂಗಳು, ಐದು ತಿಂಗಳು, ಆರು ತಿಂಗಳು ಆದ್ರೂ ಕ್ಲೇಮ್ ಆಗಿದ್ದೇವೆ ಸರ್. ಈಗ ಜುಲೈ ಮೊದಲ ದಿವಸದಿಂದ ಸೆಪ್ಟೆಂಬರ್ 31ರವರೆಗೆ ಒಂದು ಅಭಿಯಾನವನ್ನ ಮಾಡ್ತಾ ಇದ್ರಿ, ಈ ಬಗ್ಗೆ ಹೇಳಿ. ಇದು ಸರ್, ಇದು ಒಂದು ಅಭಿಯಾನ, ಇದು ಕೂಡ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಇಂದಾನೇ, ಗವರ್ಮೆಂಟ್ ಆಫ್ ಇಂಡಿಯಾ ಬಂದಿರೋದು. ಕರ್ನಾಟಕ ಸರ್ಕಾರ ಆಮೇಲೆ ಭಾರತ ಸರ್ಕಾರ ಎರಡು ಅವ್ರು ಕೂಡ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ಯಾಚುರೇಷನ್ ಕ್ಯಾಂಪೇನ್ ಅಂತ, ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ಸ್ಯಾಚುರೇಷನ್ ಮಾಡೋದು ಅಂದ್ರೆ ಪ್ರತಿಯೊಬ್ಬರಿಗೂ ಇನ್ಸೂರೆನ್ಸ್ ಆಗಿರಬೇಕು, ಪ್ರತಿಯೊಬ್ಬರು ಮನೆಯಲ್ಲಿ ಇನ್ಶೂರ್ಡ್ ಆಗಿರ್ಬೇಕು. ಹಂಗೆ ಬೇರೆ ಬೇರೆ ಎಲ್ಲ ಕಡೆ ಇನ್ಶೂರೆನ್ಸ್ ಆಗಿರ್ತಾರೆ. ಈಗ ಸಿಟಿಯಲ್ಲಿ ತಿಳಿದಿರೋರು, ಜನ ಓದಿರೋರು ಇನ್ಶೂರೆನ್ಸ್ ಮಾಡ್ಕೊಂತಾರೆ, ಅವರು ಲೈಫ್ ಕವರ್ ಆಗಿರುತ್ತೆ. ಹಳ್ಳಿಯಲ್ಲಿ ಅಲ್ಲಿ ಜನರಿಗೆ ಗೊತ್ತಿರಲ್ಲ, ಅಟ್ ಲೀಸ್ಟ್ 200,000 ಇಂಪಾರ್ಟೆಂಟ್ ಅವ್ರ ಫ್ಯಾಮಿಲಿಗೆ ಏನಾದ್ರೂ ಆದ್ರೆ. ಅಂತ ಕೇಸಲ್ಲಿ ನಾವು ಇನ್ಶೂರೆನ್ಸ್ ಮಾಡ್ತೀವಿ. ಬಟ್ ಎಷ್ಟೋ ಜನರಿಗೆ ಇನ್ನೂ ಇದು ಯೋಜನೆಗಳು ಗೊತ್ತಿಲ್ಲ, ನಾವು ಅಲ್ಲಿ ಮೀಟಿಂಗ್ ಮಾಡ್ತೀವಿ ಅವ್ರಿಗೆ ಇನ್ನೂ ಗೊತ್ತಿರಲ್ಲ. ಇದು ಸ್ಯಾಚುರೇಷನ್ ಆಗಿಲ್ಲ. ಸ್ಯಾಚುರೇಷನ್ ಅಂದ್ರೆ ಎಷ್ಟು ಜನ ಎಲಿಜಿಬಲ್ ಇದ್ರೆ ಪಾಪ್ಯುಲೇಷನ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರೂ ಕವರ್ ಆಗಬೇಕು ಅಂತ ನಮ್ಮ ಉದ್ದೇಶ. ಆ ಏಜ್ನವರು 18-70 ಎಲ್ಲರೂ ಕವರ್ ಆಗಬೇಕು ನಮ್ಮ ಉದ್ದೇಶ, ಅಂದ್ರೆ ಎಲ್ಲರೂ ಇನ್ಶೂರ್ ಆಗಿದ್ದಾರೆ. ಇದ್ರ ಸಲುವಾಗಿ ಸ್ಯಾಚುರೇಷನ್ ಮಾಡೋ ಸಲುವಾಗಿ ಇದೊಂದು ಕ್ಯಾಂಪ್ ಬಂದಿದೆ. ಇದು ಜುಲೈ 1 30 ಸೆಪ್ಟೆಂಬರ್ ವರೆಗೂ ಇದೆ. 3 ತಿಂಗಳ ಪ್ರತಿ ಗ್ರಾಮ ಪಂಚಾಯತ್ ನಡೀತಿದೆ. ಟೋಟಲ್ 229 ಗ್ರಾಮ ಪಂಚಾಯತ್ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಎಲ್ಲಾ ಗ್ರಾಮ ಪಂಚಾಯತ್ ಬ್ಯಾಂಕ್ ಇದಾವೆ. ಹೌದು, ಎಲ್ಲಾ ಬ್ಯಾಂಕಿಗೆ ನಾವು ಆಲ್ರೆಡಿ ನೋಟಿಸ್ ಕೊಟ್ಟು ಅವ್ರಿಗೆ ಒಂದು ಡೇಟ್ ಕೊಟ್ಟಿದೀವಿ. ಆ ಡೇಟಿಗೆ ಅವರು ಅಲ್ಲಿ ಪ್ರೋಗ್ರಾಮ್ ಮಾಡಿಬಿಟ್ಟು ಅನ್ಕವರ್ಡ್ ಅಂದ್ರೆ ಯಾರಲ್ಲಿ ನಾವು ಇನ್ನವರೆಗೂ ರಿಜಿಸ್ಟ್ರೇಷನ್ ಆಗಿಲ್ಲ, ನೋಂದಣಿ ಆಗಿಲ್ಲ ಅವ್ರದ್ದು, ಅವರೆಲ್ಲ ಅಲ್ಲಿಗೆ ಬಂದು ಅದನ್ನ ಇದು ಯೋಜನೆ ಬಗ್ಗೆ ಇದು ಮಾಹಿತಿ ತಿಳ್ಕೊಂಡು ಅದರಲ್ಲಿ ಅವ್ರದ್ದು ಪಾಲಿಸಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ನಾವು ಅದನ್ನ ಇಟ್ಟಿದೀವಿ. ಇದೊಂದು ಅಭಿಯಾನದಲ್ಲಿ 4 ಕಾರ್ಯಕ್ರಮಗಳಿದಾವೆ. ಮೊದಲನೇದಾಗಿ ಒಂದ್ ಸ್ವಲ್ಪ ಜನ ಅಕೌಂಟ್ ಓಪನ್ ಮಾಡಿದ್ರೆ ಪ್ರಧಾನಮಂತ್ರಿ ಜನಧನ್ ಯೋಜನೆಯಲ್ಲಿ, ಮಾಡಿಬಿಟ್ಟು ಬ್ಯಾಂಕಿಗೆ ಹೋಗಿಲ್ಲ, ಆ ಅಕೌಂಟ್ ನಿಷ್ಕ್ರಿಯ ಆಗಿದೆ. ಅದನ್ನ ಚಾಲ್ತಿ ಮಾಡ್ಬೇಕಂದ್ರೆ ಅವ್ರ ಬ್ಯಾಂಕಿಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕು, ಅದು ಅವ್ರಿಗೆ ಗೊತ್ತಿಲ್ಲ. ಈಗ ಅಂತ ಅಕೌಂಟ್ ನಾವು ಆ ಪ್ರೋಗ್ರಾಮ್ದಲ್ಲಿ ಆ ಅಭಿಯಾನದಲ್ಲಿ ಅಲ್ಲೇ ಅವ್ರದ್ದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡ್ಬಿಟ್ಟು ಅದ್ರ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಕೌಂಟ್ ನ ಚಾಲ್ತಿಯಲ್ಲಿ ಮಾಡ್ತೀವಿ. ಅದು ಒಂದು. ಇನ್ನೊಂದು, ಪ್ರಧಾನಮಂತ್ರಿ ಜನಧನ್ ಅಕೌಂಟ್ ಓಪನ್ ಆಗಿಲ್ಲ ಎಷ್ಟೋ ಜನರು, ಅವ್ರದ್ದು ಅಕೌಂಟ್ ಅಲ್ಲಿ ಓಪನ್ ಮಾಡ್ತೀವಿ ನಾವು ಅಪ್ಲಿಕೇಶನ್ ತಗೊಂಡ್ಬಿಟ್ಟು ಅದೇ ಅಭಿಯಾನದಲ್ಲಿ. ಆಮೇಲೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಎನ್ರೋಲ್ಮೆಂಟ್ ಕೂಡ ಮಾಡ್ತೀವಿ ಅಲ್ಲಿ. ಅದೇ ರೀತಿ APY ಅಟಲ್ ಪೆನ್ಷನ್ ಯೋಜನೆ ಒಂದು ಇದೆ, ಅದು ಪೆನ್ಷನ್, ಅದು ಕೂಡ ಅಲ್ಲಿ ನಾವು ಎನ್ರೋಲ್ಮೆಂಟ್ ಮಾಡ್ಕೊಂತೀವಿ. ಅದೇ ರೀತಿ ಇನ್ನೊಂದಿದೆ, ಜನರಿಗೆ ಫ್ರಾಡ್ ಬಗ್ಗೆ ಅರಿವು ಮೂಡಿಸೋದು. ಈಗೇನು ಡಿಜಿಟಲ್ ಫ್ರಾಡ್ ಆಗ್ತಿದ್ದಾವೆ ಅದ್ರ ಬಗ್ಗೆ ಅರಿವು ಮೂಡಿಸೋದು. ಆಮೇಲೆ ಎಷ್ಟು ಜನರದ ಅಕೌಂಟ್, ಏನೋ ಅಕೌಂಟ್ ಓಪನ್ ಮಾಡಿ ಏನೋ ದುಡ್ಡು ಇಟ್ಟಿದ್ದಾರೆ, 10 ವರ್ಷ ಬರೋದಿಲ್ಲ ಅವರು, ಅಂತ ಅಕೌಂಟ್ ನ ಡೆಫ್ ಅಂತ ಅಕೌಂಟ್, ಅದ ಅಕೌಂಟ್ ಡಾರ್ಮೆಂಟ್ ಆಗ್ಬಿಟ್ಟು ಅದು RBI ಹೋಗಿರುತ್ತೆ ದುಡ್ಡು, ಅದನ್ನ ಯಾವ ರೀತಿ ನಾವು ಕ್ಲೇಮ್ ಮಾಡಬೇಕು, ನಮ್ಮ ಅಕೌಂಟ್ ಯಾವ ರೀತಿ ಚಾಲ್ತಿ ಮಾಡಬೇಕು ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತೀವಿ. ಆಮೇಲೆ ಬೇರೆ ಲಿಂಕ್ಗಳು ಬರ್ತವೆ ಆನ್ಲೈನು, ಅದು APK ಲಿಂಕ್ ಅಂತಾರೆ. ಆಮೇಲೆ ಯಾವ್ದೊಂದು OTP ಸಲ ಕಾಲ್ ಬರುತ್ತೆ, ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ತಾರೆ, ಇದನ್ನ ದುಡ್ಡು ಇದು ಮಾಡೋ ಸಲುವಾಗಿ, ಫ್ರಾಡ್ ಮಾಡೋ ಸಲುವಾಗಿ, ಇದ್ರ ಬಗ್ಗೆನೂ ಅವೇರ್ನೆಸ್ ಅಲ್ಲಿ ನಾವು ಕೊಡ್ತಾ ಇದೀವಿ ಈ ಅಭಿಯಾನದಲ್ಲಿ. ಈ ಅಭಿಯಾನದಲ್ಲಿ ನಾನು ಎಲ್ಲಾ ಅಂದ್ರೆ ಎಲ್ಲಾ ಗ್ರಾಮ ಪಂಚಾಯತ್ ಅಲ್ಲಿ ನಾವು ಆಲ್ರೆಡಿ ಅನೌನ್ಸ್ಮೆಂಟ್ ಪಬ್ಲಿಸಿಟಿ ಮಾಡಕ್ ಹೇಳಿದೀವಿ, ಕಸದ ವಾಹನ ಅದರಲ್ಲಿ ಅನೌನ್ಸ್ಮೆಂಟ್ ಮಾಡೋದು, ಆಮೇಲೆ ಧಾರ್ಮಿಕ ಸ್ಥಳಗಳೆಲ್ಲ ಸ್ಪೀಕರ್ ಮೇಲೆ ಅನೌನ್ಸ್ಮೆಂಟ್ ಮಾಡಿಸೋದು, ಆಮೇಲೆ ನಾವು ಒಂದು ಆಟೋದಲ್ಲಿ ಮಾಡಿ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಅವ್ರಿಗೆ ಡೇಟು ಪ್ಲೇಸ್ ಎಲ್ಲ ಹೇಳಿಬಿಟ್ಟು ಆ ದಿವಸ ಅವರನ್ನ ಅಲ್ಲಿ ಒಂದುಗೂಡಿಸಿ ಅಲ್ಲೆಲ್ಲ ಇದನ್ನ ಕಾರ್ಯಕ್ರಮ ಮಾಡಿಬಿಟ್ಟು ಆ ದಿವಸ ನಾವು ಎಲ್ಲರೂ ಮ್ಯಾಕ್ಸಿಮಮ್ ಎಲ್ಲರಿಗೂ ಅನ್ಕವರ್ಡ್ ಅನ್ನ ಕವರ್ ಮಾಡಿಬಿಟ್ಟು ಸ್ಯಾಚುರೇಷನ್ ಅಂತ ಡಿಕ್ಲೇರ್ ಮಾಡೋಣ ಅಂತ ಒಂದೊಂದು ಅಭಿಯಾನ ಇದೊಂದು. ಈಗ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ರೂರಲ್ ಬ್ಯಾಂಕ್ಗಳು ಇರ್ತವೆ, ಕೋಆಪರೇಟಿವ್ ಬ್ಯಾಂಕ್ಗಳು ಇರ್ತವೆ, ಅವುಗಳಲ್ಲಿ ಕೂಡ ಇಂತಹ ಯೋಜನೆ ಇದೆಯಾ? ಇದೆ ಸರ್, ಇದೆ ಸರ್, ಎಲ್ಲಾ ಕಡೆ ಇದೆ. LICC ಬ್ಯಾಂಕ್ ಅಲ್ಲಿ, KDCC ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಅದರಲ್ಲಿ ಇದೆ, KGBL ಇದೆ, ನ್ಯಾಷನಲ್ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ಸ್, ಎಲ್ಲಾ ಕಡೆ ಇದೆ ಸರ್ ಇದು ಯೋಜನೆಗಳು. ಬ್ಯಾಂಕ್ ಅಕೌಂಟ್ ಅನ್ನು ಹೊಂದಿರುವವರಿಗೆ ಎಲ್ಲರಿಗೂ ಕೂಡ ಕಂಪಲ್ಸರಿ ಮಾಡಬೇಕು ಅಂತ ಇದೆಯಾ ಅಥವಾ ಅವರ ಇಷ್ಟವೋ? ಇದು ಕಂಪಲ್ಸರಿ ಅಂತಿಲ್ಲ ಸರ್, ಬಟ್ ಅವ್ರಿಗೆ ಅನುಕೂಲ, ಅವ್ರಿಗೆ ಅನುಕೂಲ ಆಗುತ್ತೆ. ಇದೇನ್ ಸರ್, ನಾನು 436 ರೂಪಾಯಿ 20 ರೂಪಾಯಿ, 20 ರೂಪಾಯಿ ನೀರಿನ ಬಾಟಲ್ ತಗೊಂಡ್ರೆ 20 ರೂಪಾಯಿ ಬಂದ್ಬಿಡ್ತಾರೆ. ಅದು ಒಂದು ವರ್ಷಕ್ಕೆ ನಮ್ಮ ಮೇಲೆ ನಾವು 500 ರೂಪಾಯಿನೂ ಆಗೋದಿಲ್ಲ, ಅಷ್ಟು ನಾವು ಖರ್ಚು ಮಾಡಬಹುದು ನಮ್ಮ ಮೇಲೆ. ಹೌದು, ನಮ್ಮ ಲೈಫಲ್ಲಿ ನಾವು ಖರ್ಚು ಮಾಡಿದ್ರೆ ಅಟ್ ಲೀಸ್ಟ್ ನಮ್ಮ ಹಿಂದಿರೋರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವರಿಗೊಂದು ಇದಾಗುತ್ತಲ್ಲ ಒಂದು. ಸಾಮಾನ್ಯ ಯೋಗಿಗೆ ವಾಹನ ಪರವಾನಗಿ ಪಡೆಯುವಂತ ಸಂದರ್ಭದಲ್ಲಿಯೂ ಕೂಡ ಒಂದು ಇನ್ಶೂರೆನ್ಸ್ ಅಂದಿರುತ್ತೆ, ವಾಹನಕ್ಕೆ ಒಂದು ಇನ್ಶೂರೆನ್ಸ್ ಇರ್ತದೆ, ಅದನ್ನ ಇಟ್ಟುಕೊಂಡಂತವರು ಮತ್ತೊಂದು ಇನ್ಶೂರೆನ್ಸ್ ಬೇಕಾಗ್ತದ ಅಂತ. ಮಾಡೋದಿಲ್ಲ ಜಾಸ್ತಿ, ಬಟ್ ಇದನ್ನ ಅಲ್ಲಿ ಏನಾಗಿದೆ ಸರ್, ಅಲ್ಲಿ ಲಿಮಿಟೆಡ್ ಡ್ರೈವರ್ ಇರ್ತಾರೆ, ಆಮೇಲೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್, ಆಮೇಲೆ ಡ್ರೈವರ್ ಕವರೇಜ್ ಇರುತ್ತೆ. ಒಂದೊಂದ್ಸಲ ಥರ್ಡ್ ಪಾರ್ಟಿ ಮಾಡಿರಲ್ಲ, ಡ್ರೈವರ್ ಕವರೇಜ್ ಮಾಡಿರ್ತಾರೆ, ಎದ್ರ ಥರ್ಡ್ ಪಾರ್ಟಿ ಇದು ಅದ ಎಕ್ಸ್ಟೆಂಡ್ ಆದಾಗ ಅವ್ರ ಕವರೇಜ್ ಇರೋದಿಲ್ಲ. ಅಂತದಲ್ಲಿ ಇವೆಲ್ಲ ಸಣ್ಣ ಪುಟ್ಟ ಇನ್ಸೂರೆನ್ಸ್ ಕೆಲಸಕ್ಕೆ ಬರ್ತಾರೆ ಸರ್. ಅದು ಮಾಡಬಹುದು. ಒಂದು ಒಂದು ವೆಹಿಕಲ್ ಅಲ್ಲಿ ನಾಲ್ಕು ಜನ ಮೂರು ಜನ ಇದ್ದಿರ್ತಾರೆ, ಅಲ್ಲೂ ಕೂಡ ಅವರಿಗೆ ಹೆಲ್ಪ್ ಆಗುತ್ತೆ. ಇವ್ರು ಇನ್ಸೂರೆನ್ಸ್ ಯಾವ ರೀತಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಎಲ್ಲಾ ವಾಹನಗಳು ಇನ್ಸೂರೆನ್ಸ್ ಫುಲ್ಲಿ ಮಾಡೋದಿಲ್ಲ, ಅದನ್ನ ಒಂದು ಕ್ಲಾಸ್ ಬಿಟ್ಟೇ ಮಾಡ್ತಾರೆ, ಅಂದ್ರೆ ಥರ್ಡ್ ಪಾರ್ಟಿ ಬಿಟ್ಟು ಇಂಡಿವಿಜುವಲ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ಇನ್ಸೂರೆನ್ಸ್ ಇಲ್ದಂಗ ಆಗ್ಬಿಡುತ್ತೆ. ಇದೇನ್ ಸ್ಮಾಲ್ ಅಮೌಂಟ್, 2 ಲಕ್ಷ ಒಬ್ಬರಿಗೆ. ಬೇರೆ ಬೇರೆ ದೊಡ್ಡ ದೊಡ್ಡ ಜನ ಜಾಸ್ತಿ ಅಮೌಂಟ್ ಮಾಡ್ತಾರೆ, ನಮ್ಮಂತ ಜನರಿಗೆ ಹಳ್ಳಿಗಳಲ್ಲಿ ಅದೆಲ್ಲ ಬಹಳ ಇದು ಕೆಲ್ಸಕ್ಕೆ ಬರ್ತದೆ, ಉಪಯೋಗ ಆಗುತ್ತೆ ಫ್ಯಾಮಿಲಿಗೆ. ಆಮೇಲೆ ಇನ್ನೊಂದು ಪ್ರಮುಖವಾದ ಯೋಜನೆ ಅಟಲ್ ಪಿಂಚಣಿ ಯೋಜನೆ, ಇದರ ಬಗ್ಗೆ ಹೇಳಿ. ಅಟಲ್ ಪಿಂಚಣಿ ಯೋಜನೆ ಇದು 18-40 ವರ್ಷ ವಯಸ್ಸಿರುವಷ್ಟೇ. ನಾವು ಅಲ್ಲಿ ಕೆಲಸ ಮಾಡ್ತೀವಿ, ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ, ಬೇರೆ ಬೇರೆ ರೀತಿ ಪೆನ್ಷನ್ಸ್ ಇದಾವೆ. ಗೌರ್ಮೆಂಟ್ ಅಲ್ಲಿ ಮೊದಲು ಹಳೆ ಪೆನ್ಷನ್, ಆಮೇಲೆ NPS ಅಂತ ಬಂತು, ಈ ರೀತಿ ಪೆನ್ಷನ್ಸ್ ಇದಾವೆ. ಬಟ್ ಬೇರೆಯವ್ರಿಗೆ ಪೆನ್ಷನ್ಸ್ ಇಲ್ಲ, ಅಲ್ಲೆಲ್ಲ ಕೆಲಸ ಮಾಡ್ತಾರೆ, ಅಲ್ಲಿ ಅವ್ರದ್ದು ಸ್ವಲ್ಪ ಸಣ್ಣ ಪುಟ್ಟ ಇನ್ಕಮ್ ಇರುತ್ತೆ, ಪೆನ್ಷನ್ ಇರಲ್ಲ. ಅವ್ರೊಂದು ಪೆನ್ಷನ್ ಅಲ್ಲಿ ಬರಬೇಕಂತಂದ್ರೆ ಇದು ಒಂದು ಅಟಲ್ ಪೆನ್ಷನ್ ಯೋಜನೆ ಅಂತಿದೆ. ಇಲ್ಲಿ 18-40 ವರ್ಷ ಅವ್ರಿಗೆ ಬರ್ತದ, ಅವರು ಪ್ರತಿ ತಿಂಗಳ ಪ್ರೀಮಿಯಂ ಕಟ್ಟಬೇಕು ಸರ್ ಇದಕ್ಕೆ. ಈಗ ಸಪೋಸ್ 18ನೇ ವಯಸ್ಸಲ್ಲಿ ನಾವು ಎನ್ರೋಲ್ಮೆಂಟ್ ಮಾಡಿದ್ರೆ ಅವ್ರಿಗೆ ಒಂದು 40-120 ರೂಪಾಯಿ ಪ್ರೀಮಿಯಂ ಬರುತ್ತೆ ತಿಂಗಳ. ಅವ್ರ ಪೆನ್ಷನ್ ಅಲ್ಲಿ 5 ತರ ಪೆನ್ಷನ್ ಇದೆ ಇದರಲ್ಲಿ. 1,000 ಹಿಡ್ಕೊಂಡು 5,000 ಅಂದ್ರೆ 1,000 ತಗೋಬಹುದು, 2,000 ತಗೋಬಹುದು, 3, 4 ಇಲ್ಲ 5,000, ಈ ರೀತಿ 5 ತರ ಪೆನ್ಷನ್. ಈಗ ಅವ್ರು 1,000 ತಗೊಂಡ್ರೆ 40 ರೂಪಾಯಿ ಪ್ರೀಮಿಯಂ ಬರುತ್ತೆ 18ನೇ ವಯಸ್ಸಲ್ಲಿ ಅವ್ರಿಗೆ ತಿಂಗಳ. ಇದನ್ನ ಅವರು 60 ವಯಸ್ಸು ಇರೋವರೆಗೂ ಕಟ್ಟಬೇಕು, 60th year age ವರೆಗೂ. ಸರಿ, 60 ವರ್ಷ ಆದ ತಕ್ಷಣ ಅವರಿಗೆ ಆ 1,000 ಪೆನ್ಷನ್ ಸ್ಟಾರ್ಟ್ ಆಗುತ್ತೆ. ಅವ್ರು 5,000 ತಗೊಂಡ್ರೆ 5,000 ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ನಡುವಲ್ಲಿ ಏನಾದ್ರೂ ತೀರ್ಕೊಂಡ್ರೆ ಅದು ಫ್ಯಾಮಿಲಿಗೆ ನಾಮಿನಿಯಾಗಿ ಇದು ಸಿಗುತ್ತೆ, ಇನ್ಸೂರೆನ್ಸ್ ಅಮೌಂಟ್ ಸಿಗುತ್ತೆ. ಅದು ಕೂಡ 5-8 ಲಕ್ಷ ವರೆಗೂ ಇದೆ, ಬೇರೆ ಬೇರೆ ಬೇರೆ ಅಮೌಂಟ್ ಅಲ್ಲಿ ಇದೆ ಅದು. ಅದು ಇನ್ಸೂರೆನ್ಸ್, ಅಲ್ಲಿ ಇನ್ಸೂರೆನ್ಸ್ ಕವರೇಜ್ ಇದೆ ಸರ್, ಅದು ಕೂಡ ಅವರಿಗೆ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ. ಇನ್ಸೂರೆನ್ಸ್ ಕವರೇಜ್ ಅವ್ರು ಇದ್ರೆ ಅವ್ರಿಗೆ ಪೆನ್ಷನ್ ಇದೆ, 1,000-5,000 ಇದೆ. ಆಮೇಲೆ ಇನ್ನೊಂದು ಪ್ರಮುಖವಂತ ಯೋಜನೆ ಈ ಕೆನರಾ ಸ್ತ್ರೀ ಶಕ್ತಿ ಯೋಜನೆ, ಇದ್ರ ಬಗ್ಗೆ ಹೇಳಿ. ಇದು ಕೆನರಾ ಸ್ತ್ರೀ ಶಕ್ತಿ ಅಂತ, ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ ದವರಿಗೆ, ಸ್ವಸಹಾಯ ಸಂಘದವರಿಗೆ. ಈಗ ಸ್ವಸಹಾಯ ಸಂಘದಲ್ಲಿ 10 ಜನ ಇರ್ತಾರೆ, ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ತಿರ್ತಾರೆ ಅವರು. ಇಂಡಿವಿಜುವಲ್ ಆಗಿ ಅಂದ್ರೆ ಒಬ್ಬೊಬ್ಬರಾಗಿ ಅವ್ರಿಗೆ ಏನಾದ್ರು ಒಂದು ಆಕ್ಟಿವಿಟಿ ಮಾಡ್ಬೇಕಂದ್ರೆ, ಲೋನ್ ತಗೋಬೇಕಂದ್ರೆ ನಾವು ಕೆನರಾ ಸ್ತ್ರೀ ಶಕ್ತಿ ಅಂತ ಮಾಡಿದೀವಿ. ಇವರು ಡೇ NRLM ಅಲ್ಲಿ ಮಾಡ್ತಿಲ್ಲ, NRLM ಇಂದ ರಿಜಿಸ್ಟರ್ಡ್ ಆಗಿರೋರು ಸಂಘಗಳೆಲ್ಲ, ಅವರಿಂದ ರಿಜಿಸ್ಟರ್ ಆಗಿರೋ ಸಂಘದವರಲ್ಲೇ ಮೆಂಬರ್ಸ್ ಇವರು. ಅವರಿಗಾಗಿ ನಾವು 50,000-5,000 ಲೋನ್ ಕೊಡ್ತೀವಿ. ಇದರಲ್ಲಿ ಈ ಸ್ತ್ರೀ ಶಕ್ತಿನ ಅವರು ತಮ್ಮದೇ ಆದ ಯಾವುದೇ ಒಂದು ಆಕ್ಟಿವಿಟಿ ಮಾಡಬಹುದು. ಈ ಸ್ತ್ರೀ ಶಕ್ತಿ ಲೋನ್ ಅಲ್ಲಿ ನಾವು ಬರೀ 20 ಆಕ್ಟಿವಿಟೀಸ್ ಇಟ್ಟಿದ್ದೀವಿ ಸರ್, ಅಂದ್ರೆ ಎಲ್ಲ ಆಕ್ಟಿವಿಟೀಸ್ ಇಲ್ಲ. ಪ್ರಮುಖ ಆಗಿ ಅಂದ್ರೆ ಅವ್ರು ಬ್ಯೂಟಿ ಪಾರ್ಲರ್ ಮಾಡಬಹುದು, ಇಲ್ಲ ಅವರು ಫಿಶರಿ ಕಲ್ಚರ್, ಇಲ್ಲ ಮಶ್ರೂಮ್ ಕಲ್ಟಿವೇಷನ್, ಇಲ್ಲ ಟೇಲರಿಂಗ್, ಇಲ್ಲ ಅವರು ಕಿರಾಣ ಶಾಪ್, ಇಲ್ಲ ಒಂದು ಬೇಕರಿ, ಇದು ಈ ರೀತಿ ಅವರು ಮಾಡ್ಕೋಬಹುದು ಅದನ್ನ. ಈ ಆಕ್ಟಿವಿಟೀಸ್ ಅಲ್ಲಿ ಯಾವುದೇ ಒಂದು ಆಕ್ಟಿವಿಟೀಸ್ ಅವ್ರು ನಮ್ ಕಡೆ ಅಪ್ರೋಚ್ ಮಾಡಿದ್ರೆ, ಅವ್ರ SHG ಮೆಂಬರ್ ಆಗಿದ್ರೆ, NRLM ರಿಜಿಸ್ಟರ್ಡ್ ಆಗಿದ್ರೆ, ನಾವು ಅವರಿಗೆ 50,000-5,000 ಲೋನ್ ಕೊಡ್ತೀವಿ. ಈ ಲೋನ್ ಅಲ್ಲಿ ಇದರ ವಿಶೇಷತೆ ಏನಂದ್ರೆ, ಈ ಲೋನ್ ಅಲ್ಲಿ ನಾವು ಯಾವುದೇ ರೀತಿ ಸೆಕ್ಯೂರಿಟಿ ತೋಳೋದಿಲ್ಲ, ಬಟ್ ಈ ಲೋನ್ ಅಲ್ಲಿ ಗವರ್ಮೆಂಟ್ ಒಂದು ಗ್ಯಾರಂಟಿ ಕೊಡುತ್ತೆ, ಅದಕ್ಕೆ CGFMU ಅಂತಾರೆ, ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್. ಅವರು ಒಂದು ಪ್ರೀಮಿಯಂ ತಗೊಂತಾರೆ ಆ ಗ್ಯಾರಂಟಿ ಕೂಡ ಸಲುವಾಗಿ ಲೋನ್ಗೆ, ಆ ಪ್ರೀಮಿಯಂ ಕೂಡ ಬ್ಯಾಂಕ್ಗೆ ಭರಿಸುತ್ತೆ ಸರ್. ಅದು ಇವ್ರ ಕಡೆನೆ ತೋಳೋದಿಲ್ಲ, ನಾವು ಬ್ಯಾಂಕ್ ಅವರೇ ನಾವೇ ಅದನ್ನ ವೆಚ್ಚವನ್ನು ನಾವೇ ಭರಿಸ್ತೀವಿ, ಅದರದೇನು ಪ್ರೀಮಿಯಂ ಅಮೌಂಟ್ ನಾವೇ ಕೊಡ್ತೀವಿ. ಪ್ಲಸ್ ಅವರಿಗೆ ಇನ್ನೊಂದು ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಸಿಗುತ್ತೆ, 2%. ಆ 2% ಇಂಟ್ರೆಸ್ಟ್ ಸಬ್ವೆನ್ಷನ್ ಬರೀ 1,50,000 ವರೆಗೂ ಅಷ್ಟೇ ಇದೆ, ಅದ್ರ ಮೇಲೆ ಇದ್ದಿದ್ದು ನಾರ್ಮಲ್ ಆಗಿ ಏನಿದೆ ಅದು. ಅಂದ್ರೆ ಅವ್ರು ಏನ್ ಇಂಟ್ರೆಸ್ಟ್ ಕಟ್ಟಿರ್ತಾರೆ ಅದ್ರಲ್ಲಿ 2% 1,50,000 ಅಮೌಂಟ್ ವರೆಗೂ ರಿಫಂಡ್ ಆಗುತ್ತೆ ಅವ್ರ ಅಕೌಂಟ್ಗೆ. ಇದೊಂದಿದೆ. ಆಮೇಲೆ ಈ ಆಕ್ಟಿವಿಟಿ ಸಲುವಾಗಿ ಅವ್ರು ಬೇಕಾದ್ರೆ ಅವ್ರಿಗೆ ಏನೋ ಈ ಆಸಕ್ತಿ ಇದ್ರೆ ಮಾಡೋ ಆಸಕ್ತಿ ಇದೆ, ಬಟ್ ಗೊತ್ತಿರಲ್ಲ ಯಾವ ರೀತಿ ಮಾಡ್ಬೇಕಂದ್ರೆ. ನಮ್ಮ RCET ಇದಾವೆ, ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಇದಾವೆ ನಮ್ ಕಡೆ, ಒಂದು ಹಳ್ಯಾಳದಲ್ಲಿ ಇದೆ, ಇನ್ನೊಂದು ಕುಮಟಾದಲ್ಲಿದೆ. ಅಲ್ಲಿ ಅವರು ಈ ಆಕ್ಟಿವಿಟೀಸ್ ನಮ್ ಕಡೆ ಇದಾವೆ, ಅಲ್ಲಿ ಅವ್ರು ಟ್ರೈನಿಂಗ್ ತಗೊಂಡ್ರೆ ಅವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದು NRLM ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ ಬೇಸ್ ಮೇಲೆ ನಮ್ಮವರು ಅವರಿಗೆ ಕ್ರೆಡಿಟ್ ಲಿಂಕೇಜ್ ಅಂತ ಮಾಡ್ತೀವಿ, ಅಂದ್ರೆ ಅವರಿಗೆ ಲೋನ್ ಕೊಟ್ಬಿಟ್ಟು ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಿಕೊಂಡು ಅವರು ತಮ್ಮ ಜೀವನವನ್ನು ನಡೆಸೋ ಸಲುವಾಗಿ ಅದೊಂದು ನಮಗಿಂದ ಹೆಲ್ಪ್ ಆಗುತ್ತೆ. ಅದು ನಮ್ಮ RCET ಹಳೆಯಾಳು ಮತ್ತೆ ಕುಮಟಾದವರು ಟ್ರೈನಿಂಗ್ ಕೊಡ್ತಾರೆ. ಅವರು ಡೈರೆಕ್ಟ್ ಆಗಿ ಹೋಗಿ ಮಾಡಬಹುದು, ಅದಕ್ಕೆ ಅಪ್ಲಿಕೇಶನ್ ಆ ರೀತಿ ಏನಿರಲ್ಲ. ಹೌದು, ಅವ್ರಾಗಿ ಹೋಗಿ ಎನ್ರೋಲ್ಮೆಂಟ್ ಮಾಡ್ಕೊಂಡು ಅಲ್ಲಿ ಅವ್ರ ಟ್ರೈನಿಂಗ್ ಹೋದ್ರೆ ಅಲ್ಲಿ ಟ್ರೈನಿಂಗ್ ಇರೋವರೆಗೂ ಇರಕ್ಕೆ ಅವರು ಊಟ ಇಲ್ಲ ಎಲ್ಲ ವ್ಯವಸ್ಥೆ ಇದೆ ಸರ್ ಅಲ್ಲಿ. ಮುದ್ರಾ ಯೋಜನೆ ಬಗ್ಗೆ ಹೇಳಿ. ಮುದ್ರಾ ಯೋಜನೆಯಲ್ಲಿ ಅಂದರೆ ಇದು ಮುದ್ರಾ 50,000-10,000 ವರೆಗೂ ಇದೆ ಸರ್. ಮುದ್ರಾದಲ್ಲಿ ಕಿಶು ಶಿಶು ತರೋನ್ ಅಂತ 3 ಇದ್ದಾವೆ ಇದರಲ್ಲಿ, 50,000, 5 ಲಕ್ಷ, 10 ಲಕ್ಷ ಅಂತ. ಇದು ಮುದ್ರಾ ಯೋಜನೆ, ಇದರಲ್ಲಿ ಕೂಡ ಏನಿದೆ ಗವರ್ಮೆಂಟ್ ಇಂದ ಬಂದಿರೋ ಇದು. ಆಲ್ಮೋಸ್ಟ್ ಆಲ್ ಎಲ್ಲಾ ಬಿಸ್ನೆಸ್, ಯಾವುದೇ ಬಿಸ್ನೆಸ್ ಆಕ್ಟಿವಿಟೀಸ್ ಮಾಡಿ ನೀವು ಸಣ್ಣ ಪುಟ್ಟ, ಈವನ್ ಮೆಕ್ಯಾನಿಕ್ ರಿಪೇರಿಂಗ್ ಹಿಡ್ಕೊಂಡು ಟೇಲರಿಂಗ್ ಆಗಲಿ, 10 ಲಕ್ಷವರೆಗೂ ಬ್ಯಾಂಕ್ ಲೋನ್ ಕೊಡುತ್ತೆ ಅದರಲ್ಲಿ. ಅದಕ್ಕೂ ಕೂಡ ಕ್ರೆಡಿಟ್ ಗ್ಯಾರಂಟಿ ಕವರೇಜ್ ಇರುತ್ತೆ, CGFMU ಅಂತ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಫಂಡ್ ಟ್ರಸ್ಟ್ ಇಂದ, ಅದಕ್ಕೆ ವರ್ಷಕ್ಕೊಂದ್ಸಲ ಅದರದ್ದು ಪ್ರೀಮಿಯಂ ಕಟ್ಟಬೇಕು, ಅದು ಅವ್ರ ಅಕೌಂಟ್ ಇಂದ ಹೋಗುತ್ತೆ. ಇದರಲ್ಲಿ ಇವರು ಟರ್ಮ್ ಲೋನ್ ಸಿಗುತ್ತೆ, ಆಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಬಂಡವಾಳ ಸಾಲವೂ ಸಿಗುತ್ತೆ, ಆಮೇಲೆ ಯಾವುದೋ ಮಷಿನರಿ ಪರ್ಚೇಸ್ ಮಾಡಿಸಲಾಗೂ ಸಿಗುತ್ತೆ. ಇದು 100,000 ಇವರು ಸ್ಟೇಜ್ ವೈಸ್ 50,000 5,00,000 10,00,000 ಹಿಂಗ್ ತಗೊಂಡ್ರೆ, 10,00,000 ತಗೊಂಡ ತಕ್ಷಣ ಕ್ಲಿಯರ್ ಆಗಿ ತುಂಬಿದ್ರೆ 20,00,000 ಕೂಡ ಕೊಡ್ತಾರೆ. ಅದು ತರುಣ್ ಪ್ಲಸ್ ಅಂತ ಬಂದಿದೆ ಈಗ, ತರುಣ್ ಪ್ಲಸ್ ಅಂತ. ಯಾರು ಇದು ಮೂರು ಸ್ಟೇಜ್ ಮಾಡಿರ್ ಬರ್ತಲ್ಲ ಶಿಶು ಕಿಶೋರ್ ತರುಣ್ ಅಂತ, ಮೂರು ಸ್ಟೇಜ್ ಅಲ್ಲಿ ಲೋನ್ ತಗೊಂಡು, ಈಗ 50,000 ತಗೊಂಡ ತಕ್ಷಣ ನಾನು ಕರೆಕ್ಟ್ ಆಗಿ ಕಟ್ಟಿದ್ರೆ ನನಗೆ 5,00,000 ಬೇಕು, ಆಮೇಲೆ ಕರೆಕ್ಟ್ ಆಗಿ ಕಟ್ಟಿ 10,00,000 ಬೇಕು, 10,00,000 ಕರೆಕ್ಟ್ ಆಗಿ ಕಟ್ಟಿದ ತಕ್ಷಣ 20,00,000 ಸಿಗುತ್ತೆ. ಅದಕ್ಕೆ ಯಾವುದೇ ಸೆಕ್ಯೂರಿಟಿ ಯಾವುದಿಲ್ಲ ಸರ್. ಅದು ಈ ಹೋದ ವರ್ಷ ತರುಣ್ ಪ್ಲಸ್ ಅಂತ ಬಂದಿದೆ, ಅಂತವ್ರು ಅದರಲ್ಲಿ ಎಲಿಜಿಬಲ್ ಇದ್ದಾರೆ. ಅಂದ್ರೆ ಈಗ ಬೇರೆ ಬೇರೆ ಹಂತಗಳಲ್ಲಿ ಕೊಡುವ ಒಂದು ಉದ್ದೇಶ ಏನು ಇವರಿಗೆ? ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ಕಾನ್ಫಿಡೆನ್ಸ್ ಬರಬೇಕು, ಕಾನ್ಫಿಡೆನ್ಸ್ ಬರಬೇಕು. ಆಮೇಲೆ ಅವ್ರಿಗೆ ಇದು ಸರ್ ಬ್ಯಾಂಕ್ ಏನು ಫೈನಾನ್ಶಿಯಲ್ ಇದು ಅಂತಾರಲ್ಲ ಡಿಸಿಪ್ಲಿನ್ ಅಂತಾರೆ, ಅದು ಒಂದು ಬರುತ್ತೆ. ಅಂದ್ರೆ ನಾನು 50,000 ತಗೊಂಡಿದ್ದೀನಿ, ಒಂದು ವ್ಯಾಪಾರ ಮಾಡ್ತೀನಿ, ಕರೆಕ್ಟ್ ಆಗಿ ಕಟ್ಟಿದ್ದೀನಿ, ಮುಂದೆನೇ ಸಿಗುತ್ತೆ ನೆಕ್ಸ್ಟ್. ಆಮೇಲೆ ಅದರಲ್ಲಿ ಅವರು ಅವರು ಈಗ ಎಕ್ಸ್ಪೆನ್ಷನ್ ಕೂಡ ಇರುತ್ತೆ ಬಿಸ್ನೆಸ್ ಅಲ್ಲಿ, ಸಣ್ಣ ಪ್ರಮಾಣದಲ್ಲಿ ಮಾಡಿರ್ತಾರೆ, ಜಾಸ್ತಿ ಕಸ್ಟಮರ್ ಬರ್ತಿರ್ತಾರೆ. ಆಮೇಲೆ ಅವ್ರಿಗೆ ದೊಡ್ಡದು ಮಾಡಬೇಕಲ್ಲ, ಎಕ್ಸ್ಪೆನ್ಷನ್ ಮಾಡಿಸಲಾಗ ದುಡ್ಡು ಬೇಕು, ಅದು ನಾವು ಅದನ್ನೇ ಇದು ಮಾಡ್ತೀವಿ. ಪ್ರತಿ ಸಲ ಅವರು ಬಿಸ್ನೆಸ್ ಅನ್ನ ಎಕ್ಸ್ಪೆನ್ಷನ್ ಮಾಡ್ತಾ ಹೋಗ್ತಿರ್ತಾರೆ. ಈ ಸ್ಟೇಜಲ್ಲಿ ಅವರು ಆ ರೀತಿ ಅವ್ರಿಗೆ ಮ್ಯಾಚುರಿಟಿ ಕೂಡ ಬರುತ್ತೆ, ಆ ಸ್ಟೇಜ್ ಇಟ್ಟಿದ್ದಾರೆ. ಆಮೇಲೆ ಬ್ಯಾಂಕ್ ಇಂದ ಏನಿದೆ ಡಿಸಿಪ್ಲಿನ್, ಯಾವ ರೀತಿ ಮಾಡ್ಬೇಕು ನಾವು ಕಟ್ಟೋದು ಲೋನ್ ತಗೊಳ್ಳೋದು, ಇದೆಲ್ಲ ಅವ್ರಿಗೆ ನಾಲೆಜ್ ಬರುತ್ತೆ. ಮುಂದೆ ಅವರು ಒಂದು ದೊಡ್ಡ ವ್ಯಾಪಾರಸ್ಥರಾಗಬಹುದು, ಸಣ್ಣದಿಂದನೇ ದೊಡ್ಡದಾಗಿ ಒಂದು ದೊಡ್ಡ ಎಂಟರ್ಪ್ರಿನರ್ ಕೂಡ ಆಗಬಹುದು. ಈಗ ನೀವು ಗಮನಿಸಿದ ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಈ ಸ್ವಉದ್ಯೋಗವನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇದೆ? ಇದರಲ್ಲಿ ಮುದ್ರಾದಲ್ಲಿ, ಮುದ್ರಾ ಯೋಜನೆಯಲ್ಲಿ, ಮುದ್ರಾದಲ್ಲಿ ನಾನು ಇಲ್ಲಿ ನೋಡಿದಾಗ ಸರ್ ಇಲ್ಲೊಂದಿದೆ, ಇಲ್ಲಿ ಆಕ್ಚುಲಿ ಫಿಶರೀಸ್ ಒಂದಿದೆ ಇಲ್ಲಿ, ಇದರಲ್ಲಿ ನಾವು ಅದು ಕೋಲ್ಡ್ ಸ್ಟೋರೇಜ್ ತರ ಮಾಡಬಹುದು, ಅಂದ್ರೆ ಫಿಶಿಂಗ್ ಐಸ್ ಪ್ಲಾಂಟ್ ಮಾಡಬಹುದು. ಆಮೇಲೆ ಇಲ್ಲಿ ಕೂಡ ನೋಡಿದ್ರೆ ಈ ಏರಿಯಾದಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಜನ ಡಿಪೆಂಡೆಂಟ್ ಹುಬ್ಳಿ ಕಡೆ ಇರ್ತಾರೆ, ಅಲ್ಲಿಂದ ಮಾರುಕಟ್ಟೆ ತರ್ತಾರೆ. ಇಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಬಹುದು, ಈವನ್ ಡಿಜಿಟಲ್ ಆಗಿ ಈಗ ಪ್ರೆಸೆಂಟ್ ಬಂದಿರೋ ಮೊಬೈಲ್ ಬಗ್ಗೆ ಆಗ್ಲಿ, ಇಲ್ಲ ಯಾವುದೋ ಸರ್ವಿಸ್ ಸೆಂಟರ್ ಆಗ್ಲಿ, ಅಂದ್ರೆ ಇಲ್ಲಿ ಒಂದ್ ದೊಡ್ಡ ದೊಡ್ಡ ಸರ್ವಿಸ್ ಸೆಂಟರ್ ನಿಮ್ಗೆ ಸಿಗೋದಿಲ್ಲ, ರಿಪೇರಿ ಅದು ಕೂಡ ಮಾಡಬಹುದು. ಆಮೇಲೆ ಯಾವುದೇ ರೀತಿ ಒಂದು ಏನಂತಾರೆ ಒಂದು ಮಾಲ್ ತರ ಮಾಡಿಬಿಟ್ಟು ಅಲ್ಲಿ ಜನರ ಸಲುವಾಗಿ ಫುಡ್ ಮಾಲ್ ತರ ಇರ್ತಲ್ಲ ಸರ್, ಅಂದ್ರೆ ಇಲ್ಲಿ ಟೂರಿಸ್ಟ್ ಪ್ಲೇಸಸ್ ಇದಾವೆ, ಅಲ್ಲಿ ಅಲ್ಲಿ ನಾವು ಒಂದ್ ಸ್ವಲ್ಪ ಒಂದು ಒಳ್ಳೆ ಇದು ಮಾಡ್ಬಿಟ್ಟು ಟೂರಿಸ್ಟ್ ಪ್ಲೇಸ್ ಹಾಕಿದ್ರೆ ಅದು ಕೂಡ ಫುಡ್ ಕೂಡ ಅವ್ರಿಗೆ ಒಂದು ಸೆಲ್ಫ್ ಹೆಲ್ಪ್ ತರ ಅದೊಂದು ಹೆಲ್ಪ್ ಆಗುತ್ತೆ. ರೋಡ್ ಸೈಡಿಗೆ ಸಮುದ್ರದ ಸಲುವಾಗಿ ಅಲ್ಲಿ ಕೂಡ ನಾವು ಬಿಸ್ನೆಸ್ ಆಕ್ಟಿವಿಟೀಸ್ ನ ಮಾಡಬಹುದು, ಯಾವುದೇ ರೀತಿ ಅಂದ್ರೆ ನಡೆಯುತ್ತೆ. ಇಲ್ಲಿ ಇವ್ರದೇ ಆದ ಒಂದ್ ಸ್ವಲ್ಪ ಆಕ್ಟಿವಿಟೀಸ್ ಇರ್ತವೆ, ಅಂದ್ರೆ ಬುಡಕಟ್ಟು ಜನ ಅವ್ರದೇನೋ ಒಂದ್ ಸ್ವಲ್ಪ ಚಟುವಟಿಕೆಗಳು ಇದಾವೆ, ಅದನ್ನ ಕೂಡ ನಾವು ಅಲ್ಲಿ ತೋರಿಸಬಹುದು. ಈವನ್ ಇಲ್ಲಿ ಫಾರೆಸ್ಟ್ ಸಲುವಾಗಿ ಹನಿ ಸಿಗುತ್ತೆ, ಬೇರೆ ಬೇರೆ ರೀತಿ ಇದು ಸಿಗ್ತವೆ, ಅದು ಕೂಡ ನಾವು ಅಲ್ಲಿ ಮಾರಾಟ ಮಾಡಬಹುದು. ಈ ಆಕ್ಟಿವಿಟೀಸ್ ಸಲುವಾಗಿ ಮುದ್ರಾದಲ್ಲಿ ಲೋನ್ ತಗೋಬಹುದು ಸರ್ ಅವರು. ಒಳ್ಳೆಯದು ರಾಜಪ್ಪ ಗೌಳಿಯವರೇ, ಸಾಮಾಜಿಕ ಭದ್ರತಾವಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಹಾಗೂ ಅಟಲ್ ಪಿಂಚಣಿ ಯೋಜನೆ, ಇದರ ಬಗ್ಗೆ ಒಂದು ರೀತಿಯ ಜನಜಾಗೃತಿಗಾಗಿ ಜುಲೈ 1 ಸೆಪ್ಟೆಂಬರ್ 30 ತನಕ ಈ ಒಂದು ಅಭಿಯಾನವನ್ನು ಕೈಗೊಳ್ತಾ ಇದ್ರಿ. ಇದರಲ್ಲಿ ಜನರು ಕೂಡ ಪಾಲ್ಗೊಳ್ತಾ ಇದ್ರೆ ಇದು ಒಂದು ಸದುಪಯೋಗವನ್ನು ಪಡಿಸಿಕೊಳ್ತಾರೆ ಅಂತ ನಾವು ಕೂಡ ಭಾವಿಸುತ್ತೇವೆ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದ ಸರ್. ಸಾಮಾಜಿಕ ಭದ್ರತಾ ಯೋಜನೆಗಳು ಈ ವಿಷಯವಾಗಿ ಕಾರವಾರದ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ಮುಖ್ಯ ಪ್ರಬಂಧಕರಾದ ರಾಜಪ್ಪ ಗೌಳಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಕೇಳಿಗ ಕೃಷಿ ಮಾಹಿತಿ. ಜಾಯಿಕಾಯಿ ಎನ್ನುವಂತಹದ್ದು ವಾರ್ಷಿಕ ಇಳುವರಿ ನೀಡುವಂತಹ ಒಂದು ಸಂಬಾರ ಬೆಳೆ. ಇದಕ್ಕೆ ಆರ್ಥಿಕವಾಗಿ ಹಾಗೂ ಔಷಧೀಯವಾಗಿಯೂ ಕೂಡ ಪ್ರಾಮುಖ್ಯತೆ ಇದೆ. ಜಾಯಿಕಾಯಿಯ ಮೂಲ ಪ್ರದೇಶ ಇಂಡೋನೇಷ್ಯಾದ ಮೊದುಕಾಸ್ ಎನ್ನುವಂತಹ ದ್ವೀಪ. ಇದು ಭಾರತಕ್ಕೆ ಬಂದಿದ್ದು 18ನೇ ಶತಮಾನದಲ್ಲಿ. ನಮ್ಮ ದೇಶದಲ್ಲಿ ಕೇರಳ, ತಮಿಳುನಾಡು, ಕರ್ನಾಟಕ ಹಾಗೂ ಮಹಾರಾಷ್ಟ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಇವುಗಳನ್ನು ಬೆಳೆಯಲಾಗ್ತಾ ಇದೆ. ಇಂಡೋನೇಷ್ಯಾ ಹಾಗೂ ಗ್ರೆನೇಡಾದಿಂದ ಹೆಚ್ಚಿನ ಪ್ರಮಾಣದ ಜಾಯಿಕಾಯಿ ಹಾಗೂ ಜಾಪತ್ರಿ ರಫ್ತು ನಡೀತಾ ಇದೆ. ಎಲೆಗಳ ಗೊಂಚಲಿನಿಂದ ಕೂಡಿರುವ ಜಾಯಿಕಾಯಿ ಗಿಡ ಸದಾ ಹಸಿರಿನಿಂದ ಕೂಡಿದ್ದು 20 ಮೀಟರ್ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಎತ್ತರಕ್ಕೆ ಬೆಳೀತದೆ. ಇದರ ಮರಗಳು ಪ್ರತ್ಯೇಕವಾಗಿ ಗಂಡು ಮತ್ತು ಹೆಣ್ಣು ಹೂಗಳನ್ನು ಬಿಡುತ್ತದೆ. ಎರಡೂ ತರಹದ ಹೂಗಳನ್ನು ಬಿಡುವಂತಹ ದ್ವಿಲಿಂಗಿ ಗಿಡಗಳನ್ನು ಕೂಡ ಕಾಣಬಹುದು. ಕಾಂಡದಿಂದ ಎಲೆ ಹುಟ್ಟುವ ಸಂದಿಯಲ್ಲಿ ಹೆಣ್ಣು ಹೂಗಳು ಕಾಣಸಿಗ್ತವೆ. ಗಂಡು ಹೂಗಳು 3 ಅಥವಾ ಅದಕ್ಕಿಂತ ಹೆಚ್ಚಿನ ಹೂಗಳ ಗೊಂಚಲಿನೊಂದಿಗೆ ಗಮನ ಸೆಳೆಯುತ್ತವೆ. ಗಾಳಿ ಹಾಗೂ ಕೀಟಗಳಿಂದ ಪರಾಗಸ್ಪರ್ಶ ಕ್ರಿಯೆ ನಡೀತದೆ. ಹಣ್ಣುಗಳು ದುಂಡಗೆ ಅಥವಾ ಕೊಂಚ ಮೊಟ್ಟೆಯ ಆಕಾರದಲ್ಲಿರುತ್ತವೆ. ತೆಳು ಹಳದಿ ಬಣ್ಣದ ಹಣ್ಣುಗಳ ಮಧ್ಯಭಾಗಕ್ಕೆ ಚಿಕ್ಕ ಗೆರೆ ಕಾಣಿಸುತ್ತದೆ. ಜಾಯಿಕಾಯಿ 2 ತರಹ ಮಸಾಲೆ ಪದಾರ್ಥಗಳನ್ನು ಒಳಗೊಂಡಿರುತ್ತದೆ. ಒಣಗಿರುವ ಬೀಜವಾದ ಜಾಯಿಕಾಯಿ ಮತ್ತು ಒಣಗಿರುವ ಜಾಪತ್ರೆಯನ್ನು ಅಡುಗೆಗಾಗಿ ಹಾಗೂ ಸುವಾಸನೆ ಕೊಡುವ ವಸ್ತುವಾಗಿ ಉಪಯೋಗಿಸಲಾಗುತ್ತದೆ.

ಜಗರತೆ ಗಣಿಯ ಲಗಾನ ಚಂದೇ ಜನಪದ ಸಂಗೀತದಲ್ಲಿ ವಿಠೋಬಾ ಡಿ ಮೈತ್ರಿ ಹಾಗೂ ಸಂಗಡಿಗರಿಂದ ಜತಿ ಕೋಲಾಟದ ಹಾಡುಗಳನ್ನು ಕೇಳಿದಿರಿ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಏಳು ಗಂಟೆ 45 ನಿಮಿಷಕ್ಕೆ ಅಲ್ಲಮನ ಆಧ್ಯಾತ್ಮಿಕತೆ ಈ ಕುರಿತು ಮಾತನಾಡಲಿದ್ದಾರೆ ಎಂಎಂ ಪುರಧನಗೌಡರ್.